ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಇನ್ನು ಮುಂದೆ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಬ್ಬರ್ ಮತ್ತು ಅಡಿಕೆ ಕೃಷಿ, ಇದರ ಅನುಭವ, ಈ ಕುರಿತು ಎನ್ಆರ್ಪುರದ ಬಿಎಸ್ ರವಿಕುಮಾರ್ ಇವರೊಡನೆ ಸಂದರ್ಶನ. ನಮಸ್ಕಾರ ರವಿ ಅವರೇ. ನಮಸ್ತೆ. ರವಿ ಅವರದ್ದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿವರೆಗಾಗಿದೆ? ನಮ್ದು ಬಿಎಸ್ಸಿ ಎಜಿ ಮಾಡಿದ್ದೇವೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. 91ರಲ್ಲಿ ನಮ್ದು ಎಜುಕೇಶನ್ ಮುಗಿತು. ಈ ಬಿಎಸ್ಸಿ ಎಜಿ ಆದ್ಮೇಲೆ ಉದ್ಯೋಗಕ್ಕೆ ಹೋಗ್ಲಿಲ್ಲ? ಇಲ್ಲ, ಹೋಗ್ಲಿಲ್ಲ. ಆ ಕಾಲದಲ್ಲಿ ನಾವು ಮುಗಿಸಿದ ಟೈಮ್ ಸ್ವಲ್ಪ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕಡಿಮೆ ಇತ್ತು ಆಕ್ಚುಲಿ. ಜೊತೆ ನಾವು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಸ್ವಲ್ಪ ತಲೆನಲ್ಲಿ ಇತ್ತು. ಹಾಗಾಗ್ಬಿಟ್ಟು ಮನೆಯಲ್ಲೂ ಏನು ಅಷ್ಟೊಂದೇನು ಒತ್ತಾಯ ಇರಲಿಲ್ಲ ಕೆಲಸಕ್ಕೆ ಹೋಗೋ ಬಗ್ಗೆ. ಹಾಗಾಗಿ ಮನೆಯಲ್ಲೇ ಬಂದ್ವಿ. ನಾವು ಬಂದ್ಮೇಲೆ ನಮ್ಮ ಅಪ್ಪಾಜಿಯವರು ಒಂದಷ್ಟು ಜಮೀನು ನಮಗೋಸ್ಕರ ತೆಗೆಸ್ಕೊಟ್ರು, ಅದನ್ನು ಡೆವಲಪ್ ಮಾಡಿದ್ವಿ. ಅಂದ್ರೆ ನಿಮ್ಗೆ ಆ ಕಾಲದಲ್ಲೇ ನಾನು ಕೃಷಿಯಲ್ಲಿ ಏನಾರೋ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿತ್ತು? ಅದೇನಾರ ಸಾಧ್ಯವಾಯ್ತಾ? ಆಮೇಲೆ ಒಂದ್ ರೀತಿ ಸಾಧ್ಯ ಆಗಿದೆ ಅಂತ. ಹೇಗೆ ಅಂದ್ರೆ, ನಾವು ಅವತ್ ತಗೊಂಡು ಲ್ಯಾಂಡ್ ನಲ್ಲಿ ಇವತ್ತು ರಬ್ಬರ್ ಮತ್ತೆ ಅಡಿಕೆ ಎರಡನ್ನು ತುಂಬಾ ಹಾಕಿದೀವಿ. ಇವತ್ತು ಒಳ್ಳೆ ದರನೂ ಇದೆ, ಎರಡು ಕ್ರಾಪ್ಗೂ ಚೆನ್ನಾಗಿದೆ ಪ್ರೈಸ್ ವರ್ಸ್. ಹಾಗೆ ನಮ್ಗೆ ಆರ್ಥಿಕವಾಗಿ ನಮಗೆ ತುಂಬಾ ಅನುಕೂಲನೂ ಆಗ್ತಾ ಇದೆ. ನಾವೇನು ಜಾಬ್ ಹೋಗ್ಲಿಲ್ಲ ಅನ್ನೋದ್ ಬಿಟ್ರೆ ಉಳಿದಂತೆ ನಮ್ಗೆ ಎಲ್ಲಾ ವ್ಯವಸ್ಥೆ ಎಲ್ಲಾ ಅನುಕೂಲಗಳು ನಮ್ಗೆ ಇಲ್ಲೇ ಚೆನ್ನಾಗಿ ಆಗ್ತಾ ಇದೆ ಅಂತಾನೆ ಅನ್ಕೋಬಹುದು ನಾವು. ಅಂದ್ರೆ ನಿಮ್ ತಂದೆ ನಿಮಗೋಸ್ಕರ ಜಮೀನನ್ನ ಖರೀದಿ ಮಾಡಿದ್ರು? ಹೌದು. ಮಗ ಅಗ್ರಿಕಲ್ಚರ್ ಓದಿದಾನೆ, ಅವನು ಅಗ್ರಿಕಲ್ಚರ್ ನಲ್ಲೇ ಮುಂದುವರಿಲಿ, ಅವನು ಕೃಷಿ ಸ್ವಂತ ಪ್ರಯೋಗ ಮಾಡ್ಲಿ ನಮ್ಮ ಜಮೀನಿನಲ್ಲೇನೆ ಅಂತ ನನ್ನ ಭರವಸೆ ಹಿಟ್ ಮಾಡಿರ. ಈಗ ನಿಮ್ಮ ಓದಿಗೂ ಈಗ ನೀವು ಮಾಡ್ತಾ ಇರೋ ಕೃಷಿಗೆ ಏನಾದ್ರು ಸಂಬಂಧ ಇದೆ ಅನ್ಸುತ್ತ? ಏನಾರ ಸ್ವಲ್ಪ ಪ್ರಯೋಜನ ಆಗಿದೆಯಾ? ಇದೆ, ಖಂಡಿತವಾಗ್ಲೂ ಇದೆ. ಎರಡು ರೀತಿಲಿ ಆಗತ್ತೆ. ಒಂದು, ಮನೆ ವಾತಾವರಣದಲ್ಲಿ ಏನಾಗತ್ತೆ, ನಮ್ಮ ಅತಿ ಬೆಲೆ ಇರುತ್ತೆ, ನಾವೇನ್ ಹೇಳಿದ್ರು ಆಯ್ತು ಅಂತೇಳಿ ನ್ಯಾಚುರಲ್ ಆಗಿ ಅಂದೇ ಅಂತಾರೆ ಅವ್ರು ಸ್ವಾಭಾವಿಕವಾಗಿ. ಎರಡನೇದಾಗಿ ನಮಗೂ ಒಂಥರ ಧೈರ್ಯ ಇರುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸರಿ, ಈಗ ನೀವು ಅಡಿಕೆಯನ್ನ ಹಾಕಿದಂತಹ ದಿನಗಳು ಎಲ್ಲ ಹೇಗಿತ್ತು? ನೀವು ಜಮೀನ್ ತಗೊಂಡಾಗ ಭೂಮಿ ಪರಿಸ್ಥಿತಿ ಹೇಗಿತ್ತು? ನಾವು ತಗೊಂಡಿದ್ದು ಖಾಲಿ ಜಾಗ ಇತ್ತು ಆಕ್ಚುಲಿ, ಅದಕ್ಕೆ ಬೇಲಿ ಕೂಡ ಇರಲಿಲ್ಲ. ಸರ್ವೆ ಮಾಡಿಸಿ ಬೇಲಿ ಮಾಡಿಸಿ ನಂತರ ನಾವೇ ಒಂದ್ ಸ್ವಲ್ಪ ಗಿಡನು ಸ್ಟಾರ್ಟಿಂಗ್ ಮಾಡಿ, ಅಂದ್ರೆ ನಾವು ಒಟ್ಟಿಗೆ ಮಾಡಲಿಲ್ಲ. ಅದು ನಾವು ಅಣ್ಣ ತುಂಬ 4 ಜನ ಒಟ್ಟು ಕುಟುಂಬದಲ್ಲಿದ್ವಿ, ಎಲ್ಲರಿಗೂ 5 ಎಕರೆ ತಕ್ಕೊಂಡಿದ್ರು. ಅವಾಗ ಬ್ಯಾಚ್ ವೈಸ್ ನಾವು 2 ಎಕರೆ ನಾವೇ ಸಸಿ ಮಾಡಿ ನೆಡ್ತಾ ಹೋಗಿದ್ವಿ. ಈವನ್ ರಬ್ಬರ್ ಮಾತ್ರ ನಾವು ಗಿಡನೇ ತಗೊಂಡಿದ್ದೀವಿ, ಆ ಟೈಮ್ನಲ್ಲಿ ತಗೊಂಡು ಒಟ್ಟಿಗೆ ಅದೊಂದು 1,000 ಗಿಡ ನೆಟ್ವಿ. ಅದನ್ನ ಅದು ಹೆಚ್ಚು ಕಡಿಮೆ ನಾವು 95ರಲ್ಲಿಂದ ಪ್ರಾರಂಭ ಮಾಡಿದ್ರೆ 2002 ತನಕ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ನಾವು ಪ್ಲಾಂಟಿಂಗ್ ಮಾಡ್ಕೊಂಡು ಬಂದ್ವಿ. ಮತ್ತು ಈಗ ಎಲ್ಲಾನು ಕೂಡ ನಮಗೆ ಫಲ ಕೊಡ್ತಾ ಇದೆ. ಈಗ ಸಾಮಾನ್ಯವಾಗಿ ಅಡಿಕೆ ನೆಡುವಂತಹ ಕ್ರಮ ಇದೆಯಲ್ಲ, ಅದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಅಂತರ ಕಾಪಾಡ್ಕೊಂಡು ಬರ್ತಾರೆ. ಒಂದ್ ಗಿಡಕ್ಕೂ ಇಷ್ಟು ಅಂತರ ಇರಬೇಕು, ಮತ್ತೆ ಇತ್ತೀಚೆಗಂತೂ ಹೈ ಡೆನ್ಸಿಟಿ ಕ್ರಾಪ್ಸ್ ಬಂದ್ಬಿಟ್ಟಿದೆ. ಈಗ ನೀವು ಅಂತರವನ್ನೆಲ್ಲ ಎಷ್ಟು ಕೊಟ್ಟು ನೆಟ್ಟಿದ್ದೀರಿ ಒಂದೊಂದು ಗಿಡಕ್ಕೆ? ನಾವು 9x9 ಅಂದ್ರೆ ಹೆಚ್ಚು ಕಡಿಮೆ 540 ಗಿಡ ಕೊರುತ್ತೆ ಒಂದು ಎಕರೆಗೆ, 9x9 ಆಗಿದೆ. ಅದೇ ರೀತಿ ರಬ್ಬರಿಗೂ ಕೂಡ 15x15 180 ಗಿಡ ಕೊರುತ್ತೆ ಮುಂದೆ. ಈಗ ಮತ್ತೆ ಬೇಸಾಯ ಕ್ರಮ ಎಲ್ಲ ಅಡಿಕೆನಲ್ಲಿ, ಈಗ ಮಲ್ನಾಡಾದ್ರಿಂದ ಅದಕ್ಕೆ ಕಪ್ಪು ಕಾಲುವೆಗಳನ್ನೆಲ್ಲ ಮಾಡಬೇಕಾಗತ್ತೆ. ಪ್ರತಿ ಒಂದ್ ಗಿಡ ಬಿಟ್ಟು ಇನ್ನೊಂದ್ ಗಿಡಕ್ಕೆ ನಾವು ಕಾಲುವೆ ಕೊಡ್ಬೇಕಾಗತ್ತೆ ನೀರ್ ಬಸ್ತು ಹೋಗೋದಕ್ಕೆ. ಯಾಕಂದ್ರೆ ನಾವು ತಗ್ಗಲ್ಲಿ ಹಾಕಿದಾಗ ಇಲ್ಲೆಲ್ಲ ಸ್ವಲ್ಪ ಜೌಗು ಪ್ರದೇಶ ಅಲ್ಲ, ಮಳೆಗಾಲದಲ್ಲಿ ನೀರು ಡ್ರೈನ್ ಔಟ್ ಆಗ್ಬೇಕು. ಬೇಸಿಗೆನಲ್ಲಿ ನಾವು ನೀರು ನಿಲ್ಲಿಸಬೇಕಾಗ ಆಕ್ಚುಲಿ, ಯಾಕಂದ್ರೆ ಡ್ರೈನಿಂಗ್ ಸಿಸ್ಟಮ್ ಇರೋದ್ರಿಂದ ನೀರು ಕೊಟ್ಟರೆ ನಿಲ್ಲೋದಿಲ್ಲ, ಅದಕ್ಕಾಗಿ ಬೇಸಿಗೆನಲ್ಲಿ ನೀರ್ ಕಟ್ಟಬೇಕಾಗತ್ತೆ. ಅದಕ್ಕೆ ಮಳೆಗಾಲದಲ್ಲಿ ಅದೇ ರೀತಿ ನೀರು ಡ್ರೈನ್ ಔಟ್ ಆಗೋ ಬಗ್ಗೆನೂ ನಾವು ಕೇರ್ ತಗೋಬೇಕಾಗತ್ತೆ. ಆಮೇಲೆ ನೀರು ಡ್ರೈನ್ ಔಟ್ ಆಗಲಿಲ್ಲ ಅಂತಂದ್ರೆ ಫಂಗಸ್ ಅಟ್ಯಾಕ್ ಆಗೋ ಜಾಸ್ತಿ ಇರುತ್ತೆ. ತಂಪಿಗೋಸ್ಕರ ತಂಪಿಂದಾಗಿ ಫಂಗಸ್ ಬರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಡ್ರಾಪಿಂಗ್ ಬರುತ್ತೆ. ಈಗ ನೀರಿನ ವ್ಯವಸ್ಥೆಗೆಲ್ಲ ಏನ್ ಮಾಡ್ಕೊಂಡಿದ್ರಿ? ಕೆರೆ ಇದೆಯೋ ಅಥವಾ ಬಾವಿ ಏನಾದ್ರೂ ತೋರಿಸಿದಿರಾ? ಕೆರೆನೂ ಇದೆ, ಎರಡು ಬೋರಲ್ಲಿದೆ. ಕೆರೆ ಹೆಚ್ಚು ಕಡಿಮೆ ನಮಗೊಂದು ಜನವರಿ ಎಂಡ್ನಲ್ಲಿ ಅದು ಬತ್ತೋಗುತ್ತೆ, ಅದರಲ್ಲಿರೋ ನೀರು ಬಗ್ಗೋಗುತ್ತೆ. ಯೂಶಲ ನಾವು ಕೆರೆಯಲ್ಲಿರೋ ನೀರನ್ನು ಬಳಸಲ್ಲ, ಹಾಗೆ ಇಟ್ಕೊಂಡಿರ್ತೇವೆ. ಅದರಿಂದ ಇಡೀ ಏರಿಯಾನೂ ಸ್ವಲ್ಪ ತಂಪಿರುತ್ತೆ ಅದರಲ್ಲಿ ನೀರಿರೋ ತನಕನು. ಬೋರಿಗೂ ಅದಕ್ಕೆ ಸ್ವಲ್ಪ ಗ್ರೌಂಡ್ ವಾಟರ್ ಚೆನ್ನಾಗಾಗುತ್ತೆ. ಅದರ ನೆಕ್ಸ್ಟ್ ಜನವರಿ ಆದಮೇಲೆ ನಾವು ಬೋರ್ನಿಂದ ನೀರು ಲಿಫ್ಟ್ ಮಾಡ್ತೀವಿ. ಒಂದು ಏಪ್ರಿಲ್ ಲಾಸ್ಟ್ ವೀಕ್ವರೆಗೂ ನೀರು ಕೊಡಬೇಕಾಗಿ ಬರುತ್ತೆ. ಈಗ ಕೆರೆ ನೀರು ಬರೀ ನಿಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ಅಥವಾ ಬೇರೆ ಇನ್ನು ಅಚ್ಚುಕಟ್ಟು ಪ್ರದೇಶಕ್ಕೆ ಅದು ತುಂಬಾ ಇನ್ನೂ ಇದೆಯೋ ಭೂಮಿಯಲ್ಲಿ? ಹೆಚ್ಚು ಕಡಿಮೆ ನಮ್ಗಷ್ಟೇ ಇರೋದು. ಹಾಗಾಗಿ ಆ ನೀರನ್ನ ನೀವು ಸಂಗ್ರಹ ಮಾಡಿಟ್ಕೊಂಡು ಆ ನಂತರದಲ್ಲಿ ಕ್ಲಿಷ್ಟ ಸಮಯದಲ್ಲಿ ಪರಿಸ್ಥಿತಿ ಸ್ವಲ್ಪ ಇನ್ನು ಸರಿ ಇಲ್ಲಪ್ಪ ನೀರು ಬೇಕು ಅನ್ನೋ ಟೈಮ್ನಲ್ಲಿ ಉಪಯೋಗಿಸ್ಕೊಳ್ತೀರಿ. ಈ ಬೋರ್ವೆಲ್ ಎಲ್ಲ ಹೇಗಿದೆ, ನೀರು ಇದೆಯಾ ಅದರಲ್ಲಿ? ಪ್ರತಿ ವರ್ಷ ಸ್ವಲ್ಪ ಕಡಿಮೆನೆ ಆಗ್ತಾ ಇದೆ ಇಳು, ಬಟ್ ದೇವರ ದಯೆಯಿಂದ ನಮಗೇನು ಅಷ್ಟೊಂದು ತೊಂದರೆ ಆಗಿಲ್ಲ. ಬಟ್ ಜನರಲ್ ಆಗಿ ನಮ್ಮ ತಾಲೂಕಿನಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಮುನ್ಸೂಚನೆ ಕೊಡ್ತಾ ಇದೆ ಈಗ 100%. ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಲ್ವಾ? ಈಗ ಅದಕ್ಕೆ ಎಚ್ಚೆತ್ಕೊಳ್ಳೋದು ಅಂತ ಹೇಳಂದ್ರೆ ಅದಕ್ಕಿರೋ ಮಾರ್ಗ ಏನಂತಂದ್ರೆ ಅದನ್ನ ಚಾರ್ಜ್ ಮಾಡುವಂತದ್ದು, ಮರುಪೂರಣ ಮಾಡುವಂತದ್ದು. ಚಾರ್ಜ್ ಮಾಡೋದಂದ್ರೆ ನಾವು ಸ್ವಲ್ಪ ಮಿತವಾಗಿನೂ ಬಳಸಬೇಕಾಗತ್ತೆ, ಮಿತವಾಗಿ ಬಳಸುವಂತ ವ್ಯವಸ್ಥೆಗಳ ಬಗ್ಗೆ ನಾವು ಹೋಗ್ಬೇಕಾಗತ್ತೆ. ಒಂದು ಡ್ರಿಪ್ ಇರಿಗೇಷನ್ ಮಾಡಬಹುದು. ಎರಡನೇದಾಗಿ ನಾವು ತೋಟದಲ್ಲಿ ದರ್ಗನ್ನ ಹೆಚ್ಚಾಗಿ ಬಳಸೋದ್ರಿಂದ ನೀರು ಡ್ರೈ ಆಗೋದು ಕಡಿಮೆ ಆಗುತ್ತೆ, ಅದು ಒಂದು ರೀತಿಯಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಈಗ ಇರಿಗೇಷನ್ ಸಿಸ್ಟಮ್ ಸ್ಪ್ರಿಂಕ್ಲರ್ ಮಾಡೋದಾದ್ರೂ ಕೂಡ ಆಲ್ಟರ್ನೇಟ್ ಸ್ಪ್ರಿಂಕ್ಲರ್ ಮಾಡ್ತೀವಿ ನಾವು. ಅದನ್ನ ಹೆಚ್ಚಿಗೆ ಯಾವುದು ಜೆಟ್ಗಳನ್ನ ಹಾಕಿ ಸ್ವಲ್ಪ ಹೆಚ್ಚಿಗೆ ಕಾಲಾವಧಿ ಕೊಡೋದ್ರಿಂದ ಒಂದೇ ಸರ್ತಿ ಜಾಸ್ತಿ ಏರಿಯನ್ ಕವರ್ ಮಾಡೋ ಮಾಡ್ಕೊಳ್ಬಹುದು, ಅರ್ತಿ ಮಾಡಿ ಉಳಿಸ್ಕೋಬಹುದು ಸ್ವಲ್ಪ ನೀರು. ಒಟ್ಟಾರಿಯಾಗಿ ನೀರು ನಮ್ಗೆ ಯಥೇಚ್ಛವಾಗಿ ಇದೆ ಅಂತ ಹೇಳಿ ಬಳಸೋ ಕಾಲ ಹೋಯ್ತೀಗ, ಈಗ ಇದೆ ಅಂತ ಹೇಳಾದ್ರಿಂದ ಮುಂದೆ ಯಾವತ್ತೋ ಅದು ಬೇಕಾಗುತ್ತೆ ಅಂತ ಹೇಳಿ ಅದನ್ನ ಸಂರಕ್ಷಣೆ ಮಾಡಿಕೊಂಡು ಮಿತವಾಗಿ ಬಳಸುವಂತಹ ಕಾಲಗಳು ಎದುರಾಗ್ತಾ ಇದೆ. ಹಾಗಾಗಿ ಅದಕ್ಕೆ ನಾವು ಹೊಂದ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ರವಿ ಅವರೇ. ಇದ್ರ ಜೊತೆಗೆ ಈಗ ನೀವು ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಕೊಡುವಂತ ಅಭ್ಯಾಸ ಇದೆಯಾ ಅಥವಾ ಸುಮ್ನೆ ಈಗ ಎಲ್ಲರೂ ಮಾಡ್ತಾರಲ್ಲ ಆತರ ಮಾಡ್ತಿದ್ದೀರಿ? ತುಂಬಾ ರೆಗ್ಯುಲರ್ ಆಗಿ ಏನು ಮಣ್ಣು ಅರ್ಥ ಏನು ಟೆಸ್ಟ್ ಮಾಡಿಸ್ತಾ ಇಲ್ಲ. ನ್ಯಾಚುರಲ್ ನಮ್ಮ ಮಣ್ಣಾಡ ಅಸ್ಟಿಕ್ ಸಾಯಿಲ್ ಆಗಾಬಿಟ್ಟು ಸ್ವಲ್ಪ ಸಲ್ಫರ್ ಕಂಟ್ರೋಲ್ ಇರುವಂತಹ ಗೊಬ್ಬರಗಳನ್ನ ಬಳಸ್ತೀವಿ, ಆರ್ಗ್ಯಾನಿಕ್ ಮ್ಯಾನರ್ ಬಳಸ್ತೀವಿ. ಆರ್ಗ್ಯಾನಿಕ್ ಅಂದ್ರೆ ನೀವೇ ಸ್ವಂತ ಕಂಪೋಸ್ಟ್ ಎಲ್ಲ ಮಾಡ್ತೀರಾ? ಇಲ್ಲ, ಕಡಿಮೆನೆಯ ಈ ಕೊಟ್ಟಿಗೆ ಗೊಬ್ಬರ ತಗೊಳ್ತೀವಿ, ನಮ್ದೇನು ಸಾಕೋದಿಲ್ಲ, ಸ್ವಲ್ಪ ಪರ್ಚೇಸ್ ಮಾಡ್ತೀವಿ, ನಂತರ ಕುರಿ ಗೊಬ್ಬರ ತಗೊಳ್ತೀವಿ ಅದನ್ನು. ಈಗ ಬೇಸಾಯ ಕ್ರಮ ಅಂತ ಹೇಳಂದ್ರೆ ಕೆಲವರು ಬರೀ ಬುಡ ಬಿಡಿಸ್ಬಿಟ್ಟು ಗೊಬ್ಬರ ಹಾಕಿ ಅದಕ್ಕೆ ಮೇಲ್ಮಣ್ಣು ಅಂತ ಹೊರಗಡೆಯಿಂದೆಲ್ಲ ತಂಡ ಹಾಕುವಂತ ಕ್ರಮ ಇದೆ, ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ? ಯೂಶಲ್ ಆಗಿ ನಾವು ತುಂಬಾ ಬೇರ್ ಬಿಡಿಸೋ ಕ್ರಮ ಏನು ನಮ್ಮಲ್ಲಿ ನಾನು ಮಾಡ್ಕೊಂಡು ಬಂದಿಲ್ಲ. ಮೇಲೆ ಹುಲ್ ಮಾತ್ರ ಕೆಸ್ತೀವಿ, ಸ್ವಲ್ಪ ಡೀಪ್ ಮಾಡಿಬಿಟ್ಟು ನಾವೇನು ಅಡಿಷನಲ್ ಮೆಟೀರಿಯಲ್ ಹಾಕ್ತೀವಿ ಅದು ಗ್ರೌಂಡ್ ಲೆವೆಲಿಗೆ ಬರೋಷ್ಟು ಇದು ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಹಾಕ್ತೀವಿ, ಮತ್ತೆ ಹೊರಗಡೆ ಮಣ್ಣು ಏನು ಬಹಳ ಏನು ನಾವೇನು ಹಾಕ್ತಾ ಇಲ್ಲ. ಈಗ ನಾವು ಇಲ್ಲಿನ ಒಂದು ಬೇಸಾಯ ಕ್ರಮ ನೋಡಿದಾಗ ಮತ್ತೆ ಜೊತೆಗೆ ನೀವು ಸಹ ಒಂದು ಕೃಷಿ ಪದವೀಧರರಾದ್ರಿಂದ ಯಾವುದು ಸರಿ ಅಂತೀರಿ? ಈಗ ಸುಮಾರಾಗಿ ಒಂದು ಅಡಿ ಬಿಟ್ಟುಬಿಟ್ಟು ಬುಡವನ್ನ ಚೆನ್ನಾಗಿ ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕ ಕ್ರಮ ಬಹಳಷ್ಟು ಜನ ಮಾಡ್ತಾರೆ. ಈಗ ನೀವು ಬರೀ ಮೇಲ್ಮಣ್ಣ ಅಷ್ಟೇ ಕಳೆ ತೆಗೆದ್ಬಿಟ್ಟು ಗೊಬ್ಬರ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಅನಿಸಿಕೆಯಲ್ಲಿ ಅಷ್ಟೊಂದು ಮಾಡೋ ಅಗತ್ಯ ಏನಿಲ್ಲ, ಒಂದು ಕಾಸ್ಟ್ ವೈಸ್ ನಮ್ಗೆ ಜಾಸ್ತಿ ಬೀಳುತ್ತೆ, ಜೊತೆಗೆ ಅಷ್ಟೊಂದು ಮಾಡೋ ಅಗತ್ಯನೂ ಕಂಡು ಬರಲ್ಲ. ನಾವು ಮೇಲೆ ಹುಲ್ ಕೆತ್ತ ಹಾಕೋದ್ರಿಂದ ಏನ್ ಸಮಸ್ಯೆ ಏನ್ ಬರಲ್ಲ, ಸಾರ ಹೀರ್ಕೊಳ್ಳುತ್ತೆ ತೊಂದರೆ ಇಲ್ಲ 100%. ಅದ್ರ ಬಗ್ಗೆ ನನ್ನ ಮನೆಯಲ್ಲ ಮೇಲೆ ಸ್ವಲ್ಪ ಕವರಿಂಗ್ಗೆ ನಾವು ಏನು ಹಳ ಸವರ್ಸಿದ್ದು ಇಲ್ಲ ಪರಡೆ ಮಣ್ಣು ಇಲ್ಲಾಂತರ ದರ್ಗೇನಾರು ಹಾಕಿದ್ರೆ ಮತ್ತೆ ಫರ್ಟಿಲೈಸರ್ ಯಾವ ಪ್ರಶ್ನೆ ಆಗೋ ಪ್ರಶ್ನೆನೂ ಏನು ಬರೋದಿಲ್ಲ, ಏನು ತೊಂದರೆ ಇಲ್ಲ. ಈಗ ನಾವು ಬುಡ ಬಿಡಿಸಿ ಮಾಡಿದ್ರೆ ಮೊದಲೆಲ್ಲ ಏನು ಹೇಳೋರು ಒಂದು ವರ್ಷ ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು, ಆ ಪ್ರಾಬ್ಲಮ್ ಏನಿಲ್ಲ ಬರಲ್ಲ. ಬೇಸಾಯ ಮಾಡಿದ ವರ್ಷ ಕಡಿಮೆ ಅಂತಿದ್ರು ಮೊದಲೆಲ್ಲ, ನಮ್ಗೆ ಅಷ್ಟೊಂದು ಅನುಭವ ಇಲ್ಲ ಅದ್ರ ಬಗ್ಗೆ, ಮಾಡೇ ಇಲ್ಲ ನಾನು, ಹಾಗೆ ಹೇಳ್ತಾ ಇದ್ರು. ಬಟ್ ನಾವು ಮೇಲೆ ಹಾಕೋದ್ರಿಂದ ಆ ಪ್ರಾಬ್ಲಮ್ ಬರೋದು. ಇನ್ನು ರೋಗ ರುಜಿನಗಳು, ರೋಗ ಯೂಶಲ್ ಆಗಿ ನಾವು ಒಂದು ಮಳೆಗಾಲದಲ್ಲಿ June 15 ನಂತರ ನಾವು ಮಳೆ ನೋಡ್ಕೊಂಡ್ಬಿಟ್ಟು ಗೋಲ್ಡನ್ ಮಿಕ್ಸ್ಚರ್ ಅನ್ನು ಹೊಡಿತೇವೆ. ಅದಕ್ಕೆ ಮೊದಲು ಈಗೆಲ್ಲ ಕೆಲವರು ಒಂದು ಮೊನೋಕ್ರೋಟೋಫಸ್ ಮತ್ತೆ ಪೌಡರ್ ಅಂತ ಹೇಳ್ಬಿಟ್ಟು ಎಲ್ಲ ಹೊಡಿತಾ ಇದಾರೆ. ನನಗೇನು ಅದರ ಅಗತ್ಯ ಕಂಡಿರೋದಿಲ್ಲ, ನಮ್ಮಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ಕೊಂಡಿಲ್ಲ, ಹಾಗಾಗಿ ನಾವೇನು ಪ್ರಾಕ್ಟೀಸ್ ಮಾಡಿಲ್ಲ. ಒಂದು ಬೋರ್ಡೋ ಮಿಕ್ಸ್ಚರ್ ಕೊಡ್ತೀವಿ, ಸಪೋಸ್ ಮಳೆಗಾಲ ಮಳೆ ಬಿಸಿಲು ಲಾಂಗ್ ಡ್ಯೂರೇಷನ್ ಬಂತಂದ್ರೆ 40 ಡೇಸ್ ಬಿಟ್ಟು ಇನ್ನೊಂದು ಅದನ್ನೇ ಕೊಡ್ತೇವೆ, ಅದೇ ಡೋಸೆ ಕೊಡ್ತೇವೆ. ಮತ್ತೆ ತೀರಾ ಏನಾದ್ರು ಪ್ರಾಬ್ಲಮ್ ಕಂಡ್ರೆ ಮತ್ತೆ ಬೋರ್ಡೋ ಮಿಕ್ಸ್ಚರ್ಗಿಂತ ಸ್ಟ್ರಾಂಗ್ ಆಗಿರೋದು ಎಂಡ ಇದು ಅದು ಎಮಿಸಾನ್ ಪೌಡರ್ ಇಲ್ಲಾಂತಂದ್ರೆ ಬೋರ್ಡ್ ಅನ್ನ ಹೊಡಿತೇವೆ. ಅಂದ್ರೆ ಕೊಳೆ ರೋಗಕ್ಕೆ ಬೋರ್ಡೋ ಮಿಕ್ಸ್ಚರ್ನೇ ರಾಮಬಾಣ ಸದ್ಯಕ್ಕೆ 100%. ನಾವೇನೇ ಅನ್ಕೊಂಡ್ರು ಅದಕ್ಕಿಂತ ಯಾವುದೇ ಕಾಸ್ಟ್ಲಿ ಟ್ರೀಟ್ಮೆಂಟ್ ನಾವು ಹೋದ್ರು ಕೂಡ ಇಷ್ಟೇ ಕೆಲಸ ಮಾಡೋದು. ನಮ್ಮ ಸಮಾಧಾನ ಅಥವಾ ಫಾಲ್ಸ್ ಗೈಡ್ಲೈನ್ಸ್ ಇಂದ ನಾವು ಬೇರೆಯವ್ರನ್ನ ನೋಡಿಬೇಕಷ್ಟೇ. ಇನ್ನು ಕಳೆ ನಿರ್ವಹಣೆ, ಕಳೆ ನಿರ್ವಹಣೆ ಅಂದ್ರೆ ಈಗ ಇಂಟರ್ ಕ್ರಾಪ್ ಮಾಡಿದ್ರೆ ಕಾಸ್ಟ್ ವೈಸ್ ಕಡಿಮೆ ಬೀಳುತ್ತೆ. ಅದ್ ಬಿಟ್ರೆ ನಾವು ಯೂಶಲ್ ಆಗಿ ಈಗ ವೀಡರ್ ಮಿಷನ್ ಬರುತ್ತಲ್ಲ ಅದರಲ್ಲಿ ನಾವು ಆಪರೇಟ್ ಮಾಡೋದ್ರಿಂದ ನಾವು ಹಸಿರು ಗೊಬ್ಬರ ತಂದು ಹಾಕ್ದಂಗೆ ಆಗುತ್ತೆ. ಕಂಪ್ಲೀಟ್ ಚಾಪ್ ಬೀಳೋದ್ರಿಂದ ನಾವು ಒಂದು ಸೊಪ್ಪಿನ ಪಲ್ಯ ಮಾಡಿ ಹಾಕಿದ್ವಿ ಅದಕ್ಕೆ ನಂಗೆ ಆಗುತ್ತೆ. ನಿಜ ಆದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಇನ್ನೊಂದ್ ಸತಿ ಹಾಕ್ದಂಗೆ ಇರುತ್ತೆ. ನಾವ್ ಏನ್ ಕಾಸ್ಟ್ ಯೂಸ್ ಮಾಡ್ತೀವಿ ಅಷ್ಟು ದುಡ್ಡು ಅಲ್ಲಿ ವರ್ತ್ ಆಗತ್ತೆ ಅಂತ ನನ್ನ ಮನ್ಸಿಗೆ ಅನ್ಸುತ್ತೆ. ಹಾಗಾಗಿ ಕಳೆ ಯಂತ್ರದ ಮೂಲಕವಾಗಿ ನೀವು ಕಳೆ ಪೂರ್ತಿ ನಿರ್ವಹಣೆ ಮಾಡ್ತೀರಿ, ಅದಕ್ಕೋಸ್ಕರವಾಗಿ ಕಳೆ ನಾಶಕಗಳನ್ನ ಬಳಸೋದು ಮಾಡೋದು ಆ ತರದೆಲ್ಲ ಏನಿಲ್ಲ. ಅಂತರ್ ಬೆಳೆ ಏನಾರ ಇಟ್ಟಿದ್ದೀರ ಅಡಿಕೆನಲ್ಲಿ? ಇಲ್ಲ, ಅಂತರ್ ಬೆಳೆ ಏನಿಲ್ಲ, ಬರೀ ಅಡಿಕೆ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡೋದ್ರಿಂದ ಒಂದು ಸರಿಯಾದ ಬೆಳೆ ಬರ್ತಾ ಇದೆ, ಒಂದು ನಿರೀಕ್ಷೆ ಮಾಡೋಷ್ಟು ತಾವು ಮೊದಲೇ ಹೇಳಿದ್ರಿ, ನಾನು ನಿರೀಕ್ಷೆ ಮಾಡೋದಷ್ಟು ಬೆಳೆ ಬರ್ತಾ ಇದೆ, ನಾನು ಏನ್ ಕನಸ್ಕೊಂಡಿದ್ದೆ ಅದು ಆಗ್ತಾ ಇದೆ ಅಂತ ಹೇಳಿ. ಬರ್ತಾ ಇದೆ ಈಳ್ ಬಗ್ಗೆ ಅಂತಂದ್ರೆ, ಈಳ್ ಬಗ್ಗೆ ನನ್ನ ಅನಿಸಿಕೆಲ್ಲ ಹೇಳ್ತೀವಿ, ನಾವು ಈ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವಿ, ಇಷ್ಟೇ ಇಂಪಾರ್ಟೆಂಟ್ ಸೀಡ್ ಸೆಲೆಕ್ಷನ್. ಒಳ್ಳೆ ಸೀಡ್ ಸೆಲೆಕ್ಷನ್ ಮಾಡೋದು ಭಾರಿ ಇಂಪಾರ್ಟೆಂಟ್. ಏನ್ ಒಳ್ಳೆ ಸೀಡ್ ಸೆಲೆಕ್ಷನ್ ಅಂದ್ರೆ? ಅಂದ್ರೆ ಈಗ ಆಯ್ದ ತೋಟದಲ್ಲಿ ಕರೆಕ್ಟ್ ಆಗಿ ವಹಿಸಿ ಬಂದಿರೋ ಗಿಡದಲ್ಲಿ ಅದ್ರಲ್ಲಿ ಎರಡನೇ ಕೊಯ್ನ ಬರುವಂತ ಗೊನೆನಲ್ಲೇ ಆರಿಸಿ ತೆಗಿಬೇಕು. ಆಗ ನಮಗೆ ಯೂನಿಫಾರ್ಮ್ ಕ್ವಾಲಿಟಿ ಬರುತ್ತೆ, ನಿಮ್ಗೆ ಒಳ್ಳೆ ಈಲ್ಡ್ ಬರುತ್ತೆ. ನಮಗೆ ಈಲ್ಡ್ ಬರ್ಬೇಕಾದ್ರೆ ಫಸ್ಟ್ ಸೀಡ್ ಇಂಪಾರ್ಟೆಂಟ್, ಬೇಸಿಕ್ಕೇ ಅದು, ಅದನ್ನು ಆಲ್ಟರ್ ಮಾಡೋಕ್ಕೂ ಆಗಲ್ಲ. ಅದರಿಂದ ಸೀಡ್ ಬಗ್ಗೆನು ರೈತರು ಭಾಳಷ್ಟು ಯೋಚನೆ ಮಾಡೋದು ಬರೀ ಒಳ್ಳೇದು. ಈ ಕಮರ್ಷಿಯಲ್ ಆಸೆ ಇವಾಗ ತೋಟದ ಬಿದ್ದಿರೋ ಹೋಗೋದ್ರಿಂದ ಗಿಡ ತೊಗೊಂಡು ಕೊಟ್ರು, ನಮ್ಗೇನು ಗೊತ್ತಾಗಲ್ಲ, ನೋಡಿರಲ್ಲ, ಈಗ ಎಲ್ಲರೂ ಒಂದೇ ಮನೋಭಾವದಲ್ಲಿ ಇರೋದಿಲ್ಲ. ಅದರಿಂದ ನಾವು ಆದಷ್ಟು ನಾವು ಮಾಡಬೇಕು, ತೀರಾ ಸಾಧ್ಯ ಇಲ್ಲಾಂದ್ರೆ ನಮಗೆ ನಂಬಿಕೆ ಇರೋದ್ರ ಹತ್ರ ಹೋಗಿ ತೊಗೊಂಡ್ಬರೋದು ಉತ್ತಮ. ಇನ್ನು ರಬ್ಬರ್ ತೋಟ ಎಲ್ಲ ಈಗ ಹಾಲು ಕೊಡ್ತಾ ಇದೆಯಾ? ಹಾಲು ಕೊಡ್ತಾ ಇದೆ. ರಬ್ಬರ್ ಎಲ್ಲ ಹಾಕಿ ಎಷ್ಟು ವರ್ಷ ಆಯ್ತು? ರಬ್ಬರು ನಾವು 2003 ಪ್ಲಾಂಟ್ ಮಾಡಿರೋದು, ಕಡಿಮೆ 2011-12 ನಮ್ಗೆ ಇಲ್ಲಿಂಗ್ ಶುರು ಆಗಿದೆ. ಅದು ದಿನ ಮಾಡ್ತೇವೆ ಅಂದ್ರೆ ನಾವೇನು ರೈನ್ ಗಾರ್ಡ್ ಯೂಸ್ ಮಾಡ್ತಾ ಇಲ್ಲ. ಆಕ್ಚುಲಿ ಗಿಡ ಇನ್ನೂ ಸಣ್ಣದ್ರಿಂದ ಅಷ್ಟೊಂದು ರೈನ್ ಗಾರ್ಡ್ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಹಳೆ ತೋಟ ಆದವರು ರೈನ್ ಗಾರ್ಡ್ ಯೂಸ್ ಮಾಡಿ ಮಳೆಗಾಲದಲ್ಲೂ ಮಾಡ್ತಾರೆ. ನಾವು ಯೂಶಲ್ ಆಗಿ ಏನ್ ಮಾಡ್ತೀವಿ, ದೊಡ್ಡ ಮಳೆ ಮುಗಿದ್ಮೇಲೆ ಟ್ವಿಟ್ಯಾಪಿಂಗ್ ಮಾಡೋದು ಶುರು ಮಾಡ್ತೇವೆ. ಈಗ ಅದು ಮಳೆ ನೀರು ಹಿಡಿದಿಟ್ಕೊಳ್ಳೋದಿಕ್ಕೆ ನಿಮ್ಮ ರಬ್ಬರ್ ತೋಟದಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅಡ್ಡಲಾಗಿ ಕಾಲುವೆ ಹೊಡೆದು ನೀರು ಹಿಂಗ್ಸ್ಲಿಕ್ಕೆ ಪ್ಲಾಟ್ಫಾರ್ಮ್ ಮಾಡೋದು ಅಂತೇಳಿ ಹೇಳ್ತೀವಿ ನಾವು. ಅದು ಸ್ವಲ್ಪ ಒಂಬದಿಗೆ ಡೌನ್ ಮಾಡ್ತೇವೆ, ಡೌನ್ ಇರೋದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಡೌನ್ ಮಾಡ್ಕೊಳ್ತೇವೆ ಆರ್ಟಿಫಿಷಿಯಲ್ ಆಗಿ. ಅಂದ್ರೆ ನೀರು ಅಲ್ಲಿ ನಿಂತು ಹೋಗ್ಬೇಕು ಮುಂದೆ ಕೆಳಗೆ ಇಳ್ಕೊಂಡು ಹೋಗೋದಿದ್ರೆ. ಅದರಿಂದ ಇದರಲ್ಲಿ ರಬ್ಬರ್ ಅಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ರೋಟ್ಸ್ ಪೂರ್ತ ಮೇಲೆ ಇರುತ್ತೆ. ಅದರಿಂದ ಅದಕ್ಕೆ ನಾವು ಗೊಬ್ಬರ ಕೊಡೋದು ಮೇಲೆ ಗೊಬ್ಬರ, ಅದಕ್ಕೆ ಮತ್ತೇನು ಇದು ಮಾಡಿ ಹಾಕುವಂಥದ್ದು ಏನಿಲ್ಲ. ಆಕ್ಚುಲಿ ಇಲ್ಲಿ ಪ್ರಾಕ್ಟೀಸ್ ಇರೋದು ಬರೀ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ನೇ ಹಾಕೋದಕ್ಕೆ, ಕೊಟ್ಟಿಗೆ ಗೊಬ್ಬರ ಹಾಕೋದು ಭಾಳ ಕಡಿಮೆನೆ. ಹಾಕೋದಿದ್ರು 4 ಗಿಡದ ಮಧ್ಯೆ ಒಂದು ತೊಟ್ಲು ಗುಂಡಿ ಅಂತ ಸಣ್ಣದೊಂದು, ಅದು ನಾವು ಎಷ್ಟು ಗೊಬ್ಬರ ಹಾಕ್ತೀವೋ ಅಷ್ಟು ಹೋಲ್ ಮಾಡಿ ಅದೆಲ್ಲ ಹಾಕಿದ್ರೆ ಮುಗಿತು. ಈ ರಬ್ಬರ್ಗೂ ಸಹ ಈ ಆರ್ಗಾನಿಕ್ ಮೆನ್ಯೂರ್ ಅಥವಾ ಕಾಂಪೋಸ್ಟ್ ಕೊಡೋದ್ರಿಂದ ಏನಾದ್ರು ಪ್ರಯೋಜನ ಇದೆಯಾ? ಹೌದು, ಅದು ರಬ್ಬರ್ ಹಣ್ಣಲ್ಲಿ DRX ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ರಬ್ಬರ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ರೇಟು ಸಿಗುತ್ತೆ. ಬಟ್ ಕಾಸ್ಟ್ ವೈಸ್ ಲೆಕ್ಕ ಹಾಕಿದಾಗ ತುಂಬಾ ಅನುಕೂಲ ಏನು ಅನ್ಸಲ್ಲ. ಬಟ್ ಅಲ್ಲೇನು ನೀವು ಹಾಕ್ತೀವಿ ಅಷ್ಟು ದುಡ್ಡಂತೂ ಬರ್ತದೆ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಕೊಂಡ್ಕೊಳ್ಬೇಕಾದ್ರೆ ಅವನ್ನೆಲ್ಲ ನೋಡ್ತಾರ, ಪರೀಕ್ಷೆ ಮಾಡಿ ಪ್ರಯೋಗಾಲಯದಲ್ಲಿ ಇದು ಗುಣಮಟ್ಟ ಏನು ಅಂತೆಲ್ಲ? ನಿಮ್ಗೆ ರಬ್ಬರ್ ಶೀಟ್ ವೈಟ್ ಅಲ್ಲೇ ವ್ಯತ್ಯಾಸ ಬರುತ್ತೆ, ನಮ್ಗೆ ಅಷ್ಟು ವರ್ತ್ನೆಸ್ ಬರುತ್ತೆ ಇಲ್ಲ ಅಂತ ಏನಿಲ್ಲ. ಮತ್ತೆ ಆಮೇಲೆ ನಾವು ಶೀಟ್ ಮಾಡೋತಿವು ಗ್ರೇಟ್ ಶೀಟಿಂಗ್ ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ. ಅಂದ್ರೆ ಫಿಲ್ಟರ್ ಹಾಕಿ ಅದ್ರ ಒಂಚೂರು ಕಸ ಗಿಸ ಹೋಗಿದಾಗ ನೀಟಾಗಿ ಮಾಡಿದ್ರೆ ಅದಕ್ಕೂ ಅಡಿಷನಲ್ 10 ರೂಪಾಯಿ ತನಕ ರೇಟ್ ಸಿಗುತ್ತೆ. ಅದನ್ನು ಪರವಾಗಿಲ್ಲ, ನಾವೇನು ಹೆಚ್ಚಿಗೆ ವರ್ಕ್ ಮಾಡ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಹಣ ಬರುತ್ತೆ. ತುಂಬಾ ಲುಕ್ರೇಟಿವ್ ಅಂತಲ್ಲ, ವರ್ತ್ ಆಗುತ್ತೆ. ಈಗ ಕೆಲವು ವರ್ಷಗಳ ಹಿಂದೆ ರಬ್ಬರ್ ಬೆಲೆ ಸ್ವಲ್ಪ ಕುಸಿತ ಕಂಡಿತ್ತು. ಆ ದಿವಸಗಳಲ್ಲಿ ಬಹಳಷ್ಟು ಜನ ರಬ್ಬರ್ ತೋಟವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಹಾಗೇನೆ ಬಿಟ್ಟಿದ್ದು ಇದೆ. ಅಂದ್ರೆ ಯಾವ್ದೇ ಆಟ ಲಾಂಗ್ ಕ್ರಾಪ್ ಏನಿರ್ತವೆ, ನಾವು 1 ವರ್ಷ ಬಿಡ್ತೀವಿ 1 ವರ್ಷ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾವೊಂದು ಸ್ಟಡಿ ಮೇಂಟೆನೆನ್ಸ್ ಮಿನಿಮಮ್ ಮೇಂಟೆನೆನ್ಸ್ ಮಾಡಲೇಬೇಕು, ಇಲ್ಲ ಅದ್ರ ತೋಟಕ್ಕೆ ಒಂದ್ಸರಿ ಹೊಡ್ತಾಗ ಮತ್ತೆ ರಿಪೇರ್ ಮಾಡಕ್ಕೆ ರೇಟ್ ಬಂದಿದೆ, ನಾನು ಇವತ್ ಗೊಬ್ಬರ ಹಾಕಿದ್ರೆ ಬರಲ್ಲ. ಇಟ್ಟಿಲ್ಲ ಇವಾಗ ಡೀಸೆಲ್ ಹಾಕಿ ತಗೊಂಡೋಗ್ತಿಲ್ಲ ಆರತಿ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ನಾವು ಯಾವಾಗಲೂ ಒಂದು ಮಿನಿಮಮ್ ಮೇಂಟೆನೆನ್ಸ್ ಮಾಡಲೇಬೇಕು. ಗಿಟ್ಟಲ್ಲ ಅಂದ್ರೆ ಈಗ ನಾವು ಅದಕ್ಕೆ ಏನ್ ಮಾಡ್ಬೇಕು, 2-3 ಕ್ರಾಪ್ ಇಟ್ಕೋಬೇಕು, ಅದನ್ನಂತೂ ಮೇಂಟೈನ್ ಮಾಡಲೇಬೇಕು, ಮಿನಿಮಮ್ ಮಾಡಲೇಬೇಕು. ಈಗ ನೀವು BSc AG ಓದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ, ಅಡಿಕೆಯಲ್ಲೂ ಸಹ ನಿಮ್ದು ಯಾವುದು ಅಂತರ್ ಬೆಳೆ ಇಲ್ಲ, ರಬ್ಬರ್ ನಲ್ಲೂ ಕೆಲವೊಂದು ಭಾಗಗಳಲ್ಲಿ ಅಂತರ್ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಈಗ ಮರ ದೊಡ್ಡದಾದ್ರೂ ಕೆಳಭಾಗದಲ್ಲಿ ಸಣ್ಣ ಪುಟ್ಟ ಕಾಳು ಮೆಣಸದು ಇದು ಕೆಲವರೆಲ್ಲ ಹಾಕೊಂಡಿದ್ದಿದೆ ಪ್ರಾಯೋಗಿಕವಾಗಿ, ನೀವು ಆ ಥರದ್ದು ಯಾವುದು ಪ್ರಯೋಗವೇ ಮಾಡಿದ್ದಿಲ್ವಲ್ಲ ಅಂತ? ಆರತಿ ಮಾಡ್ತಾರೆ ಅಂತಂದ್ರೆ, ಈಗ ಕಾಳು ಮೆಣಸಿಗೆ ರೇಟ್ ಇದೆ, ರಬ್ಬರ್ಗೆ ರೇಟ್ ಇಲ್ಲ, ಇದಕ್ಕೆ ಒಂದ್ ಗಿಡ ಆಧಾರಕ್ಕೆ ಬೇಕೇ ಬೇಕು. ಅದಕ್ಕೆ ಏನ್ ಮಾಡಿದಾರೆ, ಕೆಲವರು ಕಾಳು ಮೆಣಸಿನ ಗಿಡ ಕೊಟ್ಟಿದ್ದಾರೆ, ಫ್ಯೂಚರ್ ನಮ್ಗೆ ರಬ್ಬರ್ ಬೇಡ ಅನ್ನೋ ಮನಸ್ಥಿತಿನಲ್ಲಿ ಈಗ ಕಾಳು ಮೆಣಸು ನೆಟ್ಟಿದ್ದಾರೆ ಅವ್ರು. ಆಕ್ಚುಲಿ ಅಕಸ್ಮಾತ್ ಇನ್ನೂ ಡೌನ್ ಆಯ್ತು ಅಥವಾ ಇನ್ನೇನಾಯ್ತು, ನಮಗೆ ರಬ್ಬರ್ ಈಲ್ಡ್ ಕಡಿಮೆ ಆಯ್ತು ಅಥವಾ ಟ್ಯಾಪಿಂಗ್ ಮಾಡಕ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಉದ್ದೇಶದಲ್ಲಿ ಮಾಡಿದ್ದಾರೆ. ತಪ್ಪು ಅಂತಲೂ ನಾವೇನ್ ಹೇಳಕ್ಕಾಗಲ್ಲ, ಮಾಡಬಹುದು. ಅರ್ಥ ಆಳು ಕಾಳುಗಳ ಸಮಸ್ಯೆ ಎಲ್ಲ ಇದೆಯಾ ಇಲ್ಲುವ? ಆಳು ಕಾಳು ಸಮಸ್ಯೆ ಇದೆ, ಬಟ್ ಇಲ್ಲೂ ಹೊರಗಡೆಯಿಂದ ತುಂಬಾ ಜನ ಗುಳೆ ಬಂದವರು ಕೆಲಸಕ್ಕೆ ಸಿಗ್ತಾರೆ, ಮಾಡಿಸಬಹುದು, ಅಂತ ಏನ್ ಸಮಸ್ಯೆ ಇಲ್ಲ. ಹಾಗಾಗಿ ಕೃಷಿ ಕಾರ್ಮಿಕರ ಸಮಸ್ಯೆ ಅಂತದ್ದೇನಿಲ್ಲ ಇಲ್ಲಿ. 2 ವರ್ಷದಿಂದ ಬರ ಇರೋದ್ರಿಂದ ಬಹಳ ಜನ ಗುಳೆ ಬರ್ತಾ ಇದಾರೆ, ಹಾಗಾಗಿ ಅಷ್ಟೊಂದು ಸಮಸ್ಯೆ ಅನ್ಸಲ್ಲ. ಬಟ್ ರೆಗ್ಯುಲರ್ ಡೈಲಿ 1-2 ಲೇಬರ್ ಬೇಕಂದ್ರೆ ಸ್ವಲ್ಪ ಸಮಸ್ಯೆ. ಒಟ್ಟು ಕೆಲಸ ಮಾಡಿಸ್ಕೊಂಡ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಡೈಲಿ ಸ್ವಲ್ಪನೇ ಮಾಡಬೇಕು ಅಂದಾಗ ಒಬ್ಬಿಬ್ರು ತಗೋಬೇಕಂದ್ರೆ ಲೋಕಲ್ ನವ್ರನ್ನ ನೆಚ್ಕೋಬೇಕಾಗತ್ತೆ, ಸ್ವಲ್ಪ ಕಾಸ್ಟ್ಲಿ ಬೀಳತ್ತವ. ಅಡಿಕೆ ಸುಲ್ತ ಎಲ್ಲ ನೀವೇ ಸುಂತ ಮಾಡ್ತೀರಾ? ಹೌದು, ಮಿಷಿನ್ ಇಟ್ಕೊಂಡಿದೀವಿ, ಸುಲ್ತವರು ಬರ್ತಾರೆ, ಅವ್ರ ಮೇಲೂ ಡಿಪೆಂಡ್ ಇಲ್ಲ, ಇದ್ರ ಮೇಲೂ ಡಿಪೆಂಡ್ ಇಲ್ಲ, ಹೇಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಈಗ ಗುಣಮಟ್ಟದ ಬಗ್ಗೆ ಒಬ್ಬೊಬ್ರದ್ದು ಒಂದೊಂದರ ಅನಿಸಿಕೆ ಇದೆ, ಮಿಷಿನ್ ಅಲ್ಲಿ ಸುಲ್ದಿದ್ದಕ್ಕೂ ಮತ್ತೆ ಈ ಬೇರೆ ಕೃಷಿ ಕಾರ್ಮಿಕರು ಸುಲ್ದಿದ್ದಕ್ಕೂ ಗುಣಮಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಬಹಳಷ್ಟು ರೈತರು ಹೇಳ್ತಾರೆ. ಗುಣಮಟ್ಟ ಅಂದ್ರೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಬರುತ್ತೆ, ಕೈನಲ್ಲಿ ಮಾಡೋದಕ್ಕಿಂತ ಮಿಷಿನ್ ಅಲ್ಲಿ ಮಾಡೋದು ಪರ್ಸೆಂಟೇಜ್ ಕಡಿಮೆ ಬರುತ್ತೆ, ಹೆಚ್ಚು ಕಡಿಮೆ 1.5% ಕಡಿಮೆ ಬರುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಆದ್ರೆ ನಮ್ಮ ಮಿಷಿನ್ ಅಲ್ಲಿ ಏನ್ ಕಾಸ್ಟ್ ಉಳಿಯುತ್ತೆ ಅಷ್ಟೊಂದು ಲೇಬರ್ಗೆ ಕೊಟ್ಟರು ಕೂಡ ನಮ್ಗೆ ಲಾಸ್ ಏನ್ ಬರಲ್ಲ. ಲೇಬರ್ ಸಿಗಲ್ಲ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ಈಗ ಲೇಬರ್ನಲ್ಲಿ ನಾವು ಬೇಕಂದ್ರೆ ಸ್ಪೀಡ್ ಮಾಡೋಕ್ಕಾಗಲ್ಲ, ಸ್ಲೋ ಮಾಡೋಕ್ಕಾಗಲ್ಲ, ಬರೋರಿಗೆ ನಾಳೆ ಬರಬೇಡಿ ಅನ್ನೋಂಗಿಲ್ಲ, ಅಥವಾ ನಾಳೆ ಜಾಸ್ತಿ ಬನ್ನಿ ಅಂದ್ರೆ ಅವ್ರು ಬರೋದಿಲ್ಲ. ನಾವು ಮಿಷಿನ್ ಇಟ್ಕೊಂಡ್ರಿಂದ ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಈ ನಾಳೆ ನಾಡಿನ ಮೋಡ ಬರುತ್ತೆ ಅಂತಾನೂ ಒಂದು ಅಲ್ಲಿ ಫೋರ್ಕಾಸ್ಟ್ ಇದ್ದಾಗ ಸ್ವಲ್ಪ ಸ್ಪೀಡ್ ಮಾಡ್ಕೋಬಹುದು, ಮಿಷಿನ್ ಜಾಸ್ತಿ ಹಾಕಿ ಮಾಡಿ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಅವ್ರು ಜಾಸ್ತಿ ಬಂದೇ ಇರೋ ಅಂದ್ರೆ ಇದನ್ನೊಂದು ಸಹ ನಿಲ್ಸ್ಕೋಬಹುದು. ಅದರಿಂದ ಅನುಕೂಲ ತೊಂದರೆ ಏನಿಲ್ಲ, ಎಲ್ಲ ರೀತಿಯಲ್ಲೂ ಅದು ಮ್ಯಾಚ್ ಆಗುತ್ತೆ ನಮಗೆ. ಒಟ್ಟಿನಲ್ಲಿ ನಾವು ಕೃಷಿಯಲ್ಲಿ ಸಮಸ್ಯೆಯನ್ನೇ ಮುಂದಿಟ್ಕೊಂಡು ಇದು ಬಹಳ ಕಷ್ಟನಪ್ಪ, ಇನ್ನು ಮುಂದೆ ಮಾಡಕ್ಕಾಗಲ್ಲ ಅಂತ ಹೇಳಿ ಬರೀ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕು, ಆಮೇಲೆ ಮಾರುಕಟ್ಟೆಯನ್ನು ನೋಡಿಕೊಂಡು ಗಮನಿಸ್ಕೊಂಡು ನಾವು ಯಾವ ಕಾಲಕ್ಕೆ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ಗಮನಿಸ್ತಾ ಇರಬೇಕು. ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಹೋದ್ರೆ ನಾವು ಕೃಷಿಯನ್ನ ಲಾಭ ಮಾಡ್ಕೊಳ್ಬಹುದು. ಎನ್ ರವಿ ಅವರೇ, 100% ಒಳ್ಳೇದು. ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ರಬ್ಬರ್ ಮತ್ತು ಅಡಿಕೆ ಕೃಷಿ ಅನುಭವ ಈ ಕುರಿತು ಎನ್ಆರ್ಪುರದ ಬಿಎಸ್ ರವಿಕುಮಾರ್ ಇವರೊಡನೆ ಸಂದರ್ಶನವನ್ನು ಕೇಳಿದರೆ. ಇನ್ನು ಮುಂದೆ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಹಾಕಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ, ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬನ್ನಿ ಬೆಳೆಸ ಬನ್ನಿ ವೃಕ್ಷ ರಾಶಿಯ ತನ್ನಿ ತನ್ನಿ